ಸಂವತ್ಸರಗಳ ನಂತರ ಸಂವತ್ಸರಗಳು, ಋತುಗಳ ನಂತರ ಋತುಗಳು, ಕಾಲ ಕ್ರೀಡತಿ ಗಚ್ಚತಿ ಆಯು ನಿಮ್ಗೆ ಹೇಳ್ಬೇಡಿ. ಕಾಲ ಕಳೆದು ಹೋಗ್ತದೆ, ಆಯುಷ್ಯ ಕಳೆದು ಹೋಗ್ತದೆ, ಕ್ಯಾಂಪ್ಗಳು ನಿಲ್ಲೋದಿಲ್ಲ, ಕ್ಯಾಂಪ್ಗಳು ಬರೋದು ನಿಲ್ಲಿಸೋದಿಲ್ಲ, ಕ್ಯಾಂಪ್ ಬರ್ತಾನೆ ಇರ್ತಾರೆ, ಕ್ಯಾಂಪ್ ನಡೀತಾನೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಕ್ಯಾಂಪ್. ಪುನಃ ಮತ್ತೆ ನಾವೆಲ್ಲ ಸೇರಿದ್ದೀವಿ, ಮತ್ತೆ ವಿಷಯದ ಬಗ್ಗೆ ಮತ್ತೆ ಚಿಂತನೆ ಪ್ರಾರಂಭ ಆಗ್ತದೆ. ಇದೊಂದು ಅಧ್ಯಾತ್ಮ ವಿದ್ಯಾ. ಭಾರತ ದೇಶದ ಭಾರತೀಯ ಸಂಸ್ಕೃತಿಯ ಒಂದು ಪತಾಕೆ ಅಂತ, ಕೀರ್ತಿ ಪತಾಕೆ. ಈ ಪತಾಕೆಯನ್ನು ಸಂರಕ್ಷಿಸ್ತಾ ಬಂದಂತಹ ಮಹಾನ್ ಒಂದು ಶಕ್ತಿ, ಅದು ಗುರು ಶಿಷ್ಯ ಪರಂಪರೆ. ನಮ್ಮ ಪುರಾತನ ಶ್ರೇಷ್ಠ ಆಚಾರ್ಯವರ್ಗ, ಋಷಿಗಳು, ಆರ್ಷರು, ತಪಸ್ವಿಗಳು ಈ ವಿದ್ಯೆಯನ್ನು ಸಂರಕ್ಷಿಸ್ತಾ ಬಂದಿದ್ದಾರೆ. ಪೂಜ್ಯ ಸತ್ಸ್ವರೂಪಾನಂದ ಸ್ವಾಮೀಜಿಯವರು ರೆಫರ್ ಮಾಡಿದಂತೆ ಇದರ ಪ್ರಥಮ ಕೀರ್ತಿ ಸ್ವಾಮಿ ಚಿನ್ಮಯಾನಂದರು. ನಮ್ಮ ಇತಿಹಾಸದ ಪುಟಗಳಲ್ಲಿ, ನಮ್ಮ ನಿಮ್ಮ ಇತಿಹಾಸದ ಪುಟಗಳಲ್ಲಿ ಚಿನ್ಮಯಾನಂದರು ಇಲ್ಲದೆ ಹೋಗಿದ್ರೆ ಇವು ಯಾವ ಅಧ್ಯಯನವೂ ಸಿಗುತ್ತಿರಲಿಲ್ಲ, ಯಾರಿಗೂ ಸಿಗುತ್ತಿರಲಿಲ್ಲ. ಪ್ರಾದೇಶಿಕವಾಗಿ ಹಲವಾರು ಸಂತರು ಇದನ್ನು ಸಂರಕ್ಷಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರ ಮಹಾರಾಜರು, ಭಕ್ತಿ ಸಂಪ್ರದಾಯದಲ್ಲಿ ತುಕಾರಾಮರು, ಕನ್ನಡದಲ್ಲಿ ಪುರಂದರದಾಸರು, ಕನಕದಾಸರು, ಬಸವಣ್ಣ, ನಿಜಗುಣರು, ಸಿದ್ಧಾರೂಢರು, ಪ್ರಾದೇಶಿಕವಾಗಿ. ಆದರೆ ಜಗತ್ತಿನಾದ್ಯಂತವಾಗಿ ಇದರ ಕೊಡುಗೆ ಅದರ ಪ್ರಥಮ ಕೀರ್ತಿ ಸ್ವಾಮಿ ಚಿನ್ಮಯಾನಂದರಿಗೆ ಹೋಗ್ತಾರೆ. ಅವರ ಪೂರ್ವದಲ್ಲಿ ನಾನು ರೆಫರ್ ಮಾಡದೇ ಇರಲಾರೆ ಡಿವೈನ್ ಲೈಫ್ ಸೊಸೈಟಿ ಸ್ವಾಮಿ ಶಿವಾನಂದ ಮಹಾರಾಜರು. ಇಲ್ಲ ಅಂದರೆ ಎರಡು ಫರ್ಲಾಂಗ್ ಮೂರು ಫರ್ಲಾಂಗ್ ದೂರ ಹೋದರೆ ಅವರ ಆಶ್ರಮ ಸಿಗ್ತದೆ. 100 acres, ಬೇಗ ವೆರಿ ಬಿಗ್. ಅವರ ಜೀವಿತ ಸಮಯದಲ್ಲಿ 1000 ಸನ್ಯಾಸಗಳನ್ನು ಕೊಟ್ಟಿದ್ದಾರೆ. ಅವರ ಸಾಕ್ಷಾತ್ ಪರಮಸ್ವ ಪೂಜ್ಯ ಸ್ವಾಮಿ ಚಿನ್ಮಯಾನಂದರಿಗೆ ಅವರೇ ಸನ್ಯಾಸ ಗುರು. ಹೀಗಾಗಿ ಆ ಪರಂಪರೆ ಹಾಗೇ ಉಳ್ಕೊಂಡು ಬಂದಿದೆ. ಇಲ್ಲದೆ ಹೋದರೆ ಯಾರಿಗೂ ಸಿಗ್ತಿದ್ದಿಲ್ಲ ಇದನ್ನು. ರಹಸ್ಯ ಯುದ್ಧ ಅಂತೇಳಿ ಮುಚ್ಚಿಟ್ಬಿಟ್ಟಿದ್ರು. ಕೆಲವು ಮನೆತನದಲ್ಲಿ ಹುಟ್ಟಿದವರು, ಕೆಲವು ಜಾತಿಯಲ್ಲಿ ಹುಟ್ಟಿದವರು, ಅವರು ಮಾತ್ರ ಇದನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆಲ್ಲ ಜಾತಿಗಳ ತೆಗೆಯೋರು, ಇವನು ಗುರುಬಲ ಹೆಂಗಿದೆ, ಇವನು ಶುಕ್ರ ಹೆಂಗಿರ್ತಾನೆ, ಇವನು ಶನಿ ಹೆಂಗಿರ್ತದೆ, ಹುಡುಕಾಡಿ ಇವನ ಅಧ್ಯಯನ ಕಡ್ಡಿ ಇಲ್ಲ, ಅವೆಲ್ಲ ಗೋಡೆಗಳನ್ನ ಅಡೆತಡೆಗಳನ್ನ ಎಲ್ಲ ಕೆಡವಿ ನಾನು ಇಷ್ಟು ಸ್ವಲ್ಪ ಕೂತ್ಕೊಂಡು ವಿಚಾರ ಮಾಡಿದ್ದೀನಿ. ಇವತ್ತು ಪುನಃ ತಾತ್ಪರ್ಯ ಹೇಳ್ತೇನೆ, ಎಲ್ಲಿಯವರೆಗೂ ಭಾರತ ದೇಶದ ಭಾರತೀಯರು ನಾವೆಲ್ಲ ಈ ಪರಮ ಪವಿತ್ರವಾದಂತಹ ಅಧ್ಯಾತ್ಮ ವಿದ್ಯ ಯಾವುದು ಔಪನಿಷತ್ ವಿದ್ಯೆ ಅಂತ ಹೇಳಲ್ಪಡ್ತದೋ ಇದರ ಬಗ್ಗೆ ನಾವು ಎಲ್ಲಿಯವರೆಗೂ ಮಹತ್ವವನ್ನು ಕೊಡೋದಿಲ್ಲ, ಮತ್ತು ಈ ಪುಟಗಳನ್ನು ಎಲ್ಲಿಯವರೆಗೂ ನಾವು ತೆರೆದು ನೋಡೋದಿಲ್ಲ. ಅಲ್ಲಿಯವರೆಗೂ ನಮಗೆ ಸಂಘಟನೆ ಬರೋದಿಲ್ಲ, ಸಂಘಟನೆ ಬರೆದಂತೂ ಸಮಾಜ ಸಂಘಟಿತ ಆಗೋದಿಲ್ಲ, ಸಮಾಜ ಸಂಘಟಿತ ಆಗದ ಹೊರತು ರಾಷ್ಟ್ರಕ್ಕೆ ಯಾವ ಮಾರ್ಗವೂ ಇಲ್ಲ, ರಾಷ್ಟ್ರಕ್ಕೆ ಪರಿಹಾರವೇ ಇಲ್ಲ. ವಿ ಕೀಪ್ ಆನ್ ಫೈಟಿಂಗ್ ಲೈಕ್ ದಿಸ್, ದಿಸ್ ವಿಲ್ ಗೋ ಆನ್, ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ಒಂದು ಐಕ್ಯ ರಾಷ್ಟ್ರ, ರಾಷ್ಟ್ರದ ಒಂದು ಸೌಮ್ಯತ, ಒಂದು ಏನಾದರೂ ಉಳಿಬೇಕು ಅಂತಂದರೆ, ರಾಷ್ಟ್ರದ ಶಾಂತತೆ ಉಳಿಬೇಕು ಅಂತಂದರೆ ಪ್ರತಿಯೊಬ್ಬರು ಅಧ್ಯಾತ್ಮ ಜೀವಿಗಳಾಗಬೇಕು. ಅಧ್ಯಾತ್ಮ ಜೀವಿಗಳಾಗಬೇಕು ಅಂತಂದರೆ ಪ್ರತಿಯೊಬ್ಬರ ಹೃದಯವು ಈ ಅಧ್ಯಾತ್ಮ ವಿದ್ಯೆಗೆ ತೆರೆದಿಟ್ಕೋಬೇಕು. ಈ ಹೃದಯ ತೆರೆದಿಟ್ಕೊಂಡಾಗ ನಾವು ಸಮಾಜದಲ್ಲಿ ಒಂದು ಸಂಘಟನೆಯನ್ನು ಕಾಣಲಿಕ್ಕೆ ಸಾಧ್ಯ. ಇಂತಹ ಈ ಪವಿತ್ರವಾದ ವಿದ್ಯೆಯನ್ನು ಅನೇಕ ಆಚಾರ್ಯರು ಉಳಿಸ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬ ಆಚಾರ್ಯರು ಕೂಡ ಒಂದು ಲಿಂಕ್ ಇದ್ದಾಗೆ, ಒಂದು ಚೈನ್ನಲ್ಲಿ ಒಂದು ಕೊಂಡಿ ಇದ್ದಾಗೆ, ಈ ಕೊಂಡಿ ಹಾಗೆ ಹಿಡ್ಕೊಂಡು ಇಟ್ಕೊಂಡು ಹೋಗ್ತದೆ. ಯಾರು ಶ್ರೇಷ್ಠರು, ಯಾರು ಕನಿಷ್ಠರು, ಪ್ರತಿಯೊಬ್ಬರು ಕೂಡ ಪರಮ ಪವಿತ್ರವಾದಂತಹ ಈ ಅಧ್ಯಾತ್ಮ ವಿದ್ಯೆಯನ್ನು ಕಾಪಾಡಿದವರೇ. ಅಂಥವರಲ್ಲಿ ವರಶ್ರೇಷ್ಠರು ಒಬ್ಬರು ವಿದ್ಯಾರಣ್ಯ ಮಹರ್ಷಿಗಳು, ಮಾಧವಾರ್ಯ ಅನ್ನೋ ಹೆಸರಿನಿಂದ, ಮಾಧವಾಚಾರ್ಯ ಅನ್ನೋ ಹೆಸರಿನಿಂದ, ಇನ್ನೂ ಅನೇಕ ಹೆಸರುಗಳಿಂದ ಪ್ರಸಿದ್ಧರಾದಂಥವರು, ಹುಕ್ಕಬುಕ್ಕರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವರು, ಆ ಮೂಲಕವಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಯಶಸ್ವಿಯಾಗಿ ನಿಲ್ಲಿಸಿದವರು, ಶೃಂಗೇರಿ ಮಠದ ಜಗದ್ಗುರುಗಳು, ಎಲ್ಲ ಆಚಾರ್ಯರಿಗಿಂತ ಹೆಚ್ಚಿನ ಗ್ರಂಥಗಳನ್ನು ಬರೆದವರು ಅಸಂಖ್ಯ, ಅದು ಇನ್ನೂ ತನಕ ಯಾರಿಗೂ ಲೆಕ್ಕ ಹಾಕ್ತಿಲ್ಲ, ಅಷ್ಟು ಬರೆದಿಟ್ಟಿದ್ದಾರೆ. ಮ್ಯಾನ್ಸ್ಕ್ರಿಪ್ಟ್ಗಳು ಇನ್ನೂ ತನಕ ಲಭ್ಯವೇ ಹಂಪಿ ಒಳಗೆ, ಎಷ್ಟೋ ಗೆದ್ದರತ್ತೋಗಿವೆ, ಆದರೂ ಕೂಡ ಅವುಗಳನ್ನು ಪಬ್ಲಿಷ್ ಮಾಡಲಿಕ್ಕೆ ಎಲ್ಲರ ಕಡೆಯಿಂದ ಆಗ್ತಾ ಇಲ್ಲ. ಕಾಂಚಿ ದೊಡ್ಡ ಆಚಾರ್ಯರಿಗಾಗಿ ಒಂದು ಕಮಿಟಿಯನ್ನು ಮಾಡಿದರು. ಆಗಿನ ಕಾಲಕ್ಕೆ ಆ ಕಮಿಷನ್ ನಾನು ಇದ್ದೆ, 22 ಜನರು ಒಂದು ಕಮಿಟಿ ಮಾಡಿದ್ದರು. ಹೀಗಾಗಿ ನನಗೆ ಗೊತ್ತದೆ, ಕಣ್ಣಿನ ನೋಡಿದ್ದೇನೆ, ಮಹಾನ್ ಕಾರ್ಯ. ಬಂಗಾರದ ಮಳೆಯನ್ನು ತರಿಸಿದವರು, ಅವರಿಂದ ರಚಿತವಾದಂತಹ ಗ್ರಂಥ ಪಂಚದರ್ಶಿ ನಿಮಗೆಲ್ಲರಿಗೂ ಕೊಟ್ಟಿದ್ದೇವೆ ನಾವೀಗ. ಈ ಪಂಚದರ್ಶಿ ಗ್ರಂಥ, ಪಂಚ ಅಂದ್ರೆ 5, ದಶಿ ಅಂದ್ರೆ 10, ಎಷ್ಟಾಯ್ತು ಗೊತ್ತು, 15 ಅಧ್ಯಾಯಗಳ ಗ್ರಂಥ. ಒಂದೇ ಸಲ ಶಬ್ದ ಮಾಡಿಬಿಡ್ರಿ, ತೆಗಿರಿ ಎಲ್ಲ ಹೊರಗೆ ತಕ್ಕೊಳ್ಳಿ. ಹಾಂ, ಓಕೆ. ಪಂಚದಶಿ 15 ಅಧ್ಯಾಯಗಳಿಗಿಂತ ಇದನ್ನು 3 ಭಾಗ ಮಾಡಿದ್ದಾರೆ. ಮೊದಲನೆಯ 5 ಅಧ್ಯಾಯಗಳನ್ನು ವಿವೇಕ ಪ್ರಕರಣ ಅಂತ, ಎರಡನೇ 5 ಅಧ್ಯಾಯಗಳನ್ನು ದೀಪ ಪ್ರಕರಣ ಅಂತ, ಕೊನೆಯ 5 ಅಧ್ಯಾಯಗಳನ್ನು ಆನಂದ ಪ್ರಕರಣ. ವಿವೇಕ ಅದು ಕೂಡ ಎಷ್ಟು ಲಾಜಿಕಲ್ ಆಗಿದೆ, ಎಷ್ಟು ಮೆಥಾಡಿಕಲ್ ಆಗಿ ಸಂಗ್ರಹ ಮಾಡಿದ್ದಾರೆ ಸ್ವಲ್ಪ ನೋಡೋಣ. ಮನುಷ್ಯನ ಜೀವನದಲ್ಲಿ ವಿವೇಕ ಒಂದು ಇಲ್ಲದೆ ಹೋದರೆ ಅವನು ಮನುಷ್ಯನೇ ಅಲ್ಲ. ಯಾವ ಜಾತಿ, ಯಾವ ಧರ್ಮ, ಯಾವ ರಾಷ್ಟ್ರ, ಯಾವ ಭಾಷಾ, ಇವುಗಳ ಅವುಗಳ ಅಭಿಮಾನವನ್ನು ಇಟ್ಟುಕೊಳ್ಳದೆ ಇದ್ದಂತಹ ಟೆರರಿಸ್ಟ್ ಕೂಡ ವಿವೇಕ ಇಟ್ಕೊಂಡಿರ್ತಾನೆ. ಅವನು ಹ್ಯೂಮನ್ ಬಾಂಬ್ ಆಗಿರುತ್ತಾನೆ, ತನ್ನ ಮೈ ಮೇಲಿನ ಬಾಂಬ್ ಇಟ್ಕೊಂಡಿರ್ತಾನೆ. ಇನ್ನು ನೆಕ್ಸ್ಟ್ ಸೆಕೆಂಡ್ಗೆ ಅವನು ಇರೋದಿಲ್ಲ, ಪರಿಸರದಲ್ಲೂ ಯಾರು ಇರೋದಿಲ್ಲ. ಆದ್ರೆ ಅವನಿಗೂ ವಿವೇಕ ಬೇಕಾಗುತ್ತದೆ. ಹ್ಞೂನ್ರಿ, ಅವನಿಗೇನು ವಿವೇಕ ಅಂತಿಲ್ಲ. ಎಲ್ಲಿ ಹೋಗಿ ಸಿಡಿಸ್ಬೇಕು? ಇಲ್ಲಿ ಪೆರಂಬೂರ್ ರಾಜೀವ್ ಗಾಂಧಿ ಬರ್ತಾರೆ, ಅವರ ಎದುರಿಗೆ ಹೋಗಿ ಅದೇ ಕ್ಷಣದಲ್ಲಿ ಅದೇ ಸಮಯದಲ್ಲಿ ಅದನ್ನು ಸಿಡಿಸ್ಬೇಕು. ಇದು ವಿವೇಕ ಅಲ್ವಾ? ನೋ, ಐ ಜಸ್ಟ್ ವಾಂಟ್ ಟು ಮೇಕ್ ಯು ಸೀ ಇಟ್ ಇಸ್ ಸೋ ಸಿಂಪಲ್ ಟು ನೋ ದಿ ಮೀನಿಂಗ್ಸ್ ಆಫ್ ಆಲ್ ದಿ ವರ್ಡ್ಸ್. ಎಷ್ಟು ಸಿಂಪಲ್ ಆಗಿದೆ, ಇನ್ನು ಸ್ವಲ್ಪ ನೋಡೋಣ. ಇದು ರಾಷ್ಟ್ರದ ಹಿತಕ್ಕಾಗಿದೆಯೋ, ಇದು ಸಮಾಜದ ಹಿತಕ್ಕಾಗಿದೆಯೋ, ಇದು ನನಗೆ ಹಿತವನ್ನು ಉಂಟು ಮಾಡುತ್ತದೋ, ಆ ವಿವೇಕ ಅದು ವಿವೇಕ, ಅನ್ಯಥಾ ಎಲ್ಲವೂ ಅವಿವೇಕ. ವಿವೇಕ ಪ್ರತಿಭೆ ವ್ಯಕ್ತಿಯೂ ಕೂಡ ಹುಟ್ಟುತ್ತಾ ಇದ್ದಂತೆ ಪ್ರತಿ ಕೂಸು ವಿವೇಕ ಇಟ್ಕೊಂಡೇ ಹೋಗ್ತಾನೆ. ಡಾರ್ಮನೆಂಟ್ ಕಾಲ ಕಳೆದಂತೆ ಕಳೆದಂತೆ ಅದು ಅರಳಲಿಕ್ಕೆ ಶುರುವಾಗ್ತದೆ. ಆ ಅರಳಿದ್ರ ಮೊದಲನೆಯ ಫಲ ಏನು ಅಂದ್ರೆ ಶ್ರದ್ಧ. ಶ್ರದ್ಧ ಅಸ್ಥಿತಿ ಬುದ್ಧಿ ಇರುವಿಕೆ. ಅಮ್ಮ ಇದ್ದಾರೆ ಹಿಂಗೆ ಹೇಳಿಕ್ ನೋಡ್ತದೆ, ಆ ಅಪ್ಪ ಇದ್ದಾರೆ. ಎವ್ರಿ ಸೆಕೆಂಡ್ ನನ್ನ ಕಾಪಾಡ್ತಾರೆ, ನನ್ನ ಸಂರಕ್ಷಿಸ್ತಾರೆ. ಹಾಗೆ ಅದು ಬೆಳೆದಂತೆ ಬೆಳೆದಂತೆ ಪರಿಪಕ್ವವಾದಂತೆ ವಾದಂತೆ ಪಕ್ವತೆಯು ಹೆಚ್ಚಾದಂತೆ ಹೆಚ್ಚಾದಂತೆ ಜೊತೆ ಜೊತೆಗೆ ಇನ್ನೂ ಒಂದು ಹೆಚ್ಚಾಗ್ತದೆ. ಏನಂದ್ರೆ ಈಗೋ ಅಹಂಕಾರಗಳು ಜಾಸ್ತಿ ಆಗ್ತವೆ. ಇವೆಲ್ಲವುಗಳ ಮಧ್ಯದಲ್ಲಿ ಮನುಷ್ಯನು ಏನಾಗ್ತಾನೆ, ಸರಿಯಾಗಿ ಚರ್ನಿಂಗ್ ಕದಲಾಡಿಬಿಡುತ್ತಾನೆ. ಇವುಗಳ ಮಧ್ಯದಲ್ಲಿ ಅವನ ಹೃದಯದಲ್ಲಿ ಯಾಕೋ ಏನೋ ಸರಿ ಇಲ್ಲ ಅಂತ ಅನಿಸ್ತದೆ. ಲಿಸನ್ ಟು ದಿಸ್, ಯಾಕೋ ಏನೋ ಸರಿ ಇಲ್ಲ, ಎಲ್ಲೋ ಏನೋ. ಎಷ್ಟೋ ಜನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಎಲ್ಲ ಇದೆ ಸಮಾಜ ನಿದ್ದೆನೆ ಅಂತ. ಯಾವ ದಿಕ್ಕಿಗೆ ತಲೆ ಇಡ್ಬೇಕು ಸಮಾಜ? ನಿದ್ರೆ ಒಳಗೆ ದಿಕ್ಕಿಲ್ಲ ಅಂತ ಗೊತ್ತದಲ್ಲ ನಮಗೆ. ಇವನು ನಿದ್ರೆಗೆ ದಿಕ್ಕು ಹುಡುಕ್ತಾನೆ, ಕಿಟ್ಟಿ ಪಾರ್ಟಿಯಲ್ಲಿ ಶಾಂತಿ. ಪಾನಿಪುರಿ ಗೋಬಿ ಮಂಚೂರಿಯಲ್ಲಿ ಆನಂದ ಎಲ್ಲಿಂದ ತರ್ತೀಯಪ್ಪ? ಕೊನೆಗೆ ಸಾಕಪ್ಪ ಇದು, ಅನೇಕ ಎಕ್ಸ್ಪ್ರೆಸ್ ಮಾಡ್ತಾನೆ, ಏನ ಸಾಕ ವೈರಾಗ್ಯ. ವಿವೇಕ ಲೀಡ್ಸ್ ಟು ವೈರಾಗ್ಯ. ನೆಕ್ಸ್ಟ್ ಕಂಟಿನ್ಯೂ, ಶ್ರದ್ಧಾ ವಿವೇಕ ಶ್ರದ್ಧಾ ಆಲ್ ಲೀಡ್ಸ್ ಟು ವೈರಾಗ್ಯ. ಅಲ್ಲಿ ಆ ವೈರಾಗ್ಯ ಅದೊಂದು ಪವಿತ್ರವಾದಂತಹ ಬೆಳಕು ಇದ್ದಂತೆ. ಆ ಬೆಳಕು ನಮ್ಮೆಲ್ಲರಲ್ಲಿ ನಮ್ಮ ಜಗತ್ತಿನ ವಿಷಯವಾಗಿ, ನಮ್ಮೆಲ್ಲರ ವಿಷಯವಾಗಿ, ಭಗವಂತನ ವಿಷಯವಾಗಿ ತತ್ವವನ್ನು ಬೆಳಗುತ್ತದೆ. ಆ ತತ್ವಜ್ಞಾನವನ್ನು ಬೆಳಗುತ್ತದೆ. ಏನಂತ ಬೆಳಗುತ್ತದೆ? ಇದು ಮೂರಲ್ಲ, ಜೀವತತ್ವ, ಜಗತ್ತತ್ವ, ಈಶ್ವರತ್ವ, ಇವು ಮೂರಲ್ಲ, ಇವು ಒಂದೇ. ಆ ಬೆಳಗುವ ದೀಪ ಅದು ಐದು ಪ್ರಕರಣ, ದೀಪ ಪ್ರಕರಣ. ಆ ದೀಪ ಪ್ರಕರಣದ ಪರಿಣಾಮ ಏನು? ಪರಿಣಾಮ ಅಂತ ಕರೆದರೆ ಪರಿಣಾಮ, ಅದು ಪರಿಣಾಮವೂ ಅಲ್ಲ, ವಾಸ್ತವಿಕತೆ ಏನು? ಇಫ್ ಐ ಯೂಸ್ ಅ ವರ್ಡ್, ವಾಸ್ತವಿಕತೆ ಏನು? ಆನಂದ ಆದರೂ ವಾಸ್ತವಿಕ. ಸೊ ಮೊದಲನೆಯ ಐದು ಪ್ರಕರಣಗಳು ವಿವೇಕ, ನಂತರದ ಐದು ಪ್ರಕರಣಗಳು ದೀಪ ಪ್ರಕರಣ, ಕೊನೆಯ ಐದು ಪ್ರಕರಣಗಳು. ನಾವು ಈ ಸಲ ಈ ಕ್ಯಾಂಪಿನಲ್ಲಿ ಪ್ರಥಮ ಐದು ಪ್ರಕರಣಗಳಲ್ಲಿ ನಾಲ್ಕನೆಯ ಪ್ರಕರಣ ದ್ವೈತ ವಿವೇಕ ಪ್ರಕರಣ. ಏನ್ ಸ್ವಾಮೀಜಿ, ಇಷ್ಟು ವರ್ಷ ಅದ್ವೈತ ಹೇಳಿ ಹೇಳಿ ಹೇಳಿ ಹೇಳಿ, ಈ ಸಲ ಯಾಕೆ ನೀವು ದ್ವೈತ ಹೇಳ್ತೀರಿ ಅನ್ನೋದೇನು ದೊಡ್ಡ ಕನ್ಫ್ಯೂಷನ್ ಆಗ್ತಿದೆ. ಅದು ಬೇಡ ಅಂತ ಹೇಳಲಿಕ್ಕೆ ದ್ವೈತ ಹೇಳಿ, ಅದು ಬೇಡ, ದ್ವೈತ ಬೇಡ. ಮನುಷ್ಯನಿಗೆ ದ್ವೈತ ಶಾಂತಿ ಕೊಟ್ಟಿಲ್ಲ, ಮನುಷ್ಯನಿಗೆ ದ್ವೈತದಿಂದ ಆನಂದ ಸಿಕ್ಕಿಲ್ಲ, ಮನುಷ್ಯನಿಗೆ ದ್ವೈತವು ಯಾವುದೇ ಪೂರ್ಣತೆಯನ್ನು ಪರಿಪೂರ್ಣತೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದು ಗಟ್ಟಿ ಆಗಲಿಕ್ಕೆ ನಮಗಿರೋ ಪ್ರಕರಣ ಯಾವುದು? ದ್ವೈತ ವಿವೇಕ. ಏನು ದ್ವೈತ ಅಂದ್ರೆ ಏನು? ದ್ವೈತ ಅಂದ್ರೆ ಏನು? ವೆರಿ ಸಿಂಪಲ್, ದ್ವೈತ ಅಂದರೆ ಎರಡು, ದ್ವಯಭಾವ, ಎರಡು ಅನ್ನುವಂಥ ಭಾವ ಅದು ದ್ವೈತ. ಉದರಂ ಅಂತರಂ ಕೃತೆ ಅಥ ತಸ್ಯ ಭಯಂ ಭವತಿ. ಈ ಎರಡು ಎನ್ನುವ ಭಾವ ಇದು ಯಾರಿಗೂ ಶಾಂತಿಯನ್ನು ಕೊಡುತ್ತೆ, ಇದು ಯಾರಿಗೂ ಸುಖವನ್ನು ಕೊಡೋದಿಲ್ಲ. ನಿಮಗೆ ಸುಖದ ಅನುಭವ ಏನಾದರೂ ಇದ್ದಂಥದ್ದು ಒಂದಿದ್ರೆ ನಾ ಜ್ಞಾಪಕ ಮಾಡ್ತೇನೆ ಅಷ್ಟೇ. ಗಾಢ ನಿದ್ರೆಯಲ್ಲಿ ನಿಮ್ಮ ಮಾತೃಭಾಷಾ ಇರ್ತದ, ಗಾಢ ನಿದ್ರೆಯಲ್ಲಿ ನಿಮ್ಮ ಓಡಿ, ನಿಮ್ಮ ಕೇರಿ, ನಿಮ್ಮ ಕಾಲೋನಿ ಇರ್ತದ? ಗಾಢ ನಿದ್ರೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಪತಿ ಪತ್ನಿ ಇರ್ತಾರ? ಪ್ರೊಫೆಷನ್ನು ಉದ್ಯೋಗ ವ್ಯಾಪಾರ ಇರ್ತದ? ದುಃಖ ಇರ್ತದ? ದುಃಖರಹಿತವಾದ ಭೇದರಹಿತವಾದ ಸಹಜವಾದ ಆಸ್ಥಿತಿ, ಅದು ಆನಂದ. ಸ್ವಲ್ಪ ಏನಾದರೂ ಪ್ರವೇಶ ಆಯಿತೋ ಯಾಕೋ ಆಸಿಡಿಟಿ ಆಗ್ಯದ, ನಿದ್ದೆ ಹೋಯ್ತು, ನಿದ್ದೆ ಹೋಯ್ತು, ಈಗ ದುಃಖ ಪ್ರವೇಶ ಆಯಿತು. ಮಲಗಿದಾಗೆ ಆಗ್ತದಲ್ಲಪ್ಪ ಇದು, ನಿದ್ದೆ ಮಾಡಿಸ್ಲಿಕ್ಕೂ ಬಿಡೋದಿಲ್ಲ. ದ್ವೈತ, ಯಾರು ದ್ವೈತವನ್ನು ಆನಂದಿಸಿದವ್ರು ಯಾರಿದ್ದಾರೆ? ಒಬ್ಬರು ಕೈ ಎತ್ತಾರೆ. ಯಾರಿದ್ದಾರೆ ಸ್ವಾಮೀಜಿ? ವೈಕುಂಠಕ್ಕೆ ಹೋದವರು ಎಲ್ಲರೂ ಕೂಡ ದ್ವೈತವನ್ನು ಆನಂದಿಸಿದ್ದಾರೆ. ಸುಳ್ಳು ಸುಳ್ಳು, ವೈಕುಂಠದಲ್ಲಿ ದ್ವೈತವನ್ನು ಆನಂದಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಿನಗೆ ಆನಂದಿಸ್ತಾರೆ ಅನ್ಲಿಕ್ಕೆ ನಿನಗೆ ಯಾವ ಪ್ರತ್ಯಕ್ಷ ಪ್ರಮಾಣ ಇಲ್ಲ, ಆನಂದಿಸೋದಿಲ್ಲ ಅನ್ಲಿಕ್ಕೂ ನನಗೂ ಯಾವ ಪ್ರತ್ಯಕ್ಷ ಪ್ರಮಾಣ ಇಲ್ಲ. ಸೊ ಬೋತ್ ಆಫ್ ಅಸ್ ಶೇರಿಂಗ್ ದಿ ಸೇಮ್ ಬೋಟ್. ನೀ ಏನು ಹೇಳ್ತೀಯೋ ಅದು ನಾನು ಹೇಳ್ತೀನಿ, ನಾ ಏನು ಹೇಳ್ತೀನಿ ನೀ ಹೇಳ್ತೀಯ. ಆದ್ರೆ ಒಂದು ಮಾತ್ರ ಸತ್ಯ, ನೀನು ಎಷ್ಟು ತರ್ಕಬದ್ಧವಾಗಿ ಅದು ಆನಂದಿಸ್ತಾರೆ ಅಂತ ಹೇಳ್ತೀಯೋ ಅಷ್ಟೇ ತರ್ಕಬದ್ಧವಾಗಿ ಆನಂದಿಸೋದಿಲ್ಲ ಅಂತ ನಾನು ಹೇಳ್ತೀನಿ. ಹೇಗೆ ಸ್ವಾಮೀಜಿ? ಹಾಗೆ ಅಂದ್ರೆ ನೀನು ಒಬ್ಬನೇ ಅಲ್ವಲ್ಲ, ವೈಕುಂಠಕ್ಕೆ ಹೋದ ನೀ ಒಬ್ಬನೇ, ಎಲ್ಲ ಭಕ್ತರು ಮುಂಚೆ ಹೋಗ್ಯಾರೋ ಇಲ್ಲ? ಜಾಮ್ ಬಸ್ಲೇ ಇರ್ತಿತ್ತ, ತುಕಾರಾಮ್ ಬಸ್ಲಿತ್ತ, ಗೋರ ಕುಂಬಾರ್ ಬಸ್ಲೇ ಇರ್ತಿಲ್ಲ, ಕೂತ್ಕೊಂಡವ್ರ ಮೇಲೆ ಕೂತ್ಕೊಂಡವ್ರು ಕುಚನಲ್ಲಿ ಇದ್ದ. ನನ್ನ ಉಪನ್ಯಾಸ ನೀವು ಎಲ್ಲ ಭಾಷಾ ಕಲಿತು ಹೋಗ್ತೀರ ಇಲ್ಲಿಂದ, ಅಲ್ಲಿ ಕೂತ್ಕೊಂಡಾರೆ. ಅವರಿಗೂ ಏನ್ ಬೇಕಾಗಿದೆ? ವೈಕುಂಠಾಧಿಪತಿ ನಾರಾಯಣ ನಾರಾಯಣ. ಹಿಂದೆ ಕೂತ್ಕೊಳ್ಳೋ ಸೌಕರ್ಯ, ಸುಮ್ಮನೆ ಕೂತ್ಕೊಳ್ರಿ, ಏನ್ ಹಿಂಗೆ ಹಿಂಗೆ ಹಿಂಗೆ ಮಾಡ್ತೀವಿ ಸೆಟ್ ಬಂದು. ನೀವು ಕೋಣ ಮುಂದೋಡ ಮುಂದೋಡ ಮುಂದೋಡ ಹಿಂದೋಡ್ಬೇಡ ಮುಂದ. ಆದ್ರೂ ಅವಾಗ ಏನ್ ಕೇಳಿ ಕಾಣಲ್ಲ, ಅವ ಹಿಂಗ್ ಮಾಡ್ದಾಗ ಇವ ಹಿಂಗ್ ಮಾಡುವ, ಹಿಂಗ್ ಮಾಡಿದ್ರೆ ಇದು ಬೇಡ ಬೇಡ ಅಂತ ಏನ್ ಮಾಡ್ಬಿಟ್ಟ, ಹಿಂಗ್ ಮಾಡಿ ಕೂತ್ಕೊಂಡವ ಮಂಡಿ ಊರಿ ಹಿಂಗ್ ಬೇಡ ಅಟ್ಟತ್ಯಾಗಲಿ. ಇವನಿಂದ ಮತ್ತೆ ಬಂದಿದ್ರು, ನೀವೆಲ್ಲ ಬಂದವರು ದೊಡ್ಡಿಗಳು, ನೀವೆಲ್ಲ ಬಿಡ್ತೀರಾ? ಅವರು ಅವರು ಅಟ್ಟಂತ ನೋಡು, ಯಾರು ನೋಡಿದ್ರು ನೋಡ್ತು ಏ, ನಾ ಯಾರು ಗೊತ್ತದಿಲ್ಲ ಏನಂತ ತಿಳ್ಕೊಂಡು ನನ್ಗೆ ಕೊಡದಿನ. ಇಲ್ಲಿದ್ದಾಗು ಇದನ್ನ ಮಾಡಿದ್ರು ಇಲ್ಲೋ, ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೂ ಹಾಗಾದ್ರೆ ಏನು ವ್ಯತ್ಯಾಸ? ಅದೇ ದ್ವೈತ ಭಾವ, ಅದೇ ಜೀವ ಭಾವ, ಏನ್ ವ್ಯತ್ಯಾಸ ಅಂದ್ರೆ ಇವ ಲೋಕಲ್ ಜೀವ, ನಾವು ವೈಕುಂಠ ಜೀವ. ಸೊ ಯಾವಾಗಲೂ ಕೂಡ ದ್ವೈತ ಇದೇನಾಗ್ತದೆ, ದುಃಖಕ್ಕೆ ಕಾರಣ ಅಂತ ಉಪನಿಷತ್ ಸ್ಪಷ್ಟಪಡಿಸ್ತದೆ. ಭಯಂ ಭವತಿ ದ್ವೈತ ರಾಗದ್ವೇಷಕ್ಕೆ ಕಾರಣ, ಕಾಮ ಕ್ರೋಧಾದಿಗಳಿಗೆ ಕಾರಣ, ಮೋಹ ವ್ಯಾಮೋಹಕ್ಕೆ ಕಾರಣ. ಎಲ್ಲ ಎಲ್ಲ ನಮ್ಮ ವೇದನೆಗಳು, ನಮ್ಮ ನೋವುಗಳು, ನಮ್ಮ ಡಿಸಪಾಯಿಂಟ್ಮೆಂಟ್ಗಳು, ನಮ್ಮ ಡಿಪ್ರೆಷನ್ಗಳು, ನಮ್ಮ ಏನೇನು ಆಘಾತಗಳವ ಅಷ್ಟು ಆಘಾತಗಳಿಗೆ ಮೂಲ ಕಾರಣ ದ್ವೈತ. ಈಗ ಹೇಳಿ ಯಾರ್ಯಾರಿಗೆ ಎಷ್ಟೆಷ್ಟು ದುಃಖ ಬೇಕು ಹೇಳಿ ಎಷ್ಟು. ಆದ್ರೆ ಯಾರಿಗೂ ದ್ವೈತ ಬೇಡ ಅಂತಿಲ್ಲ, ಯಾರಿಗೂ ದ್ವೈತ ಬೇಡ ಅಂತ. ಆ ದ್ವೈತದಿಂದ ಬಿಡುಗಡೆ ಆಗೋದು ಹೇಗೆ? ಮೊದಲು ದ್ವೈತ ಗುರುತಿಸ್ರಿ, ಅದರ ಆಘಾತ ಗುರುತಿಸ್ರಿ, ಅದರ ನೋವನ್ನು ಗುರುತಿಸ್ರಿ, ಸಹಜವಾಗಿ ನಿಮ್ಮ ಬಯಂದು ಬರ್ತಾರೆ. ಹೇ ಗುರುವೇ, ಇದರಿಂದ ಬಿಡುಗಡೆ ಮಾಡಪ್ಪ. ದಟ್ ಇಸ್ ದಿ ರೀಸನ್ ದ್ವೈತ ವಿವೇಕ ಪ್ರಕಾರ. ಇದು ಹೇಗಿದೆ ಅಂತಂದ್ರೆ, ಜೀವ ಜೀವ ಭೇದ, ಜಗತ್ ಜಗತ್ ಭೇದ, ಜೀವ ಈಶ್ವರ ಭೇದ. ನಾವು 21ನೇ ಶತಮಾನದ ಮತ್ತೊಂದು ತೂಕ ಮುಂದೆ ಹೋಗಿ, ಈಶ್ವರ ಈಶ್ವರ ಭೇದ, ಈಶ್ವರ ಈಶ್ವರ ಭೇದ ಅಂದ್ರೆ ಗೊತ್ತಾಯ್ತ ನಿಮಗೆ? ಸುಲಭ ಗೊತ್ತಾಗೋದಿಲ್ಲ. ನಾವು ಬರೀ ಈಶ್ವರ ಭೇದ ಮಾಡುವ ಒಂದೇ ಗೊತ್ತು, ಆದ್ರೆ ಈಶ್ವರ ಭೇದ ಅಂದ್ರೆ ಏನಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಗೊತ್ತಾಗ್ತದೆ ಈಶ್ವರ ಈಶ್ವರ ಭೇದ ಅಂದ್ರೆ. ಒಂದ್ಸಲ ವಾಕಿಂಗ್ ಹೋಗ್ತಾಯಿದ್ವಿ ಕಾಲೇಜ್ ಡೇಸ್, ನಾವು ಕಾಲೇಜ್ ಡೇಸ್ ನಾವು ವಾಕಿಂಗ್ ಹೋಗ್ತಾ ಇದ್ದಾಗ ಕನ್ನಡಿ ಅರ್ಥ ಹೋದೇನಾ ಎಕ್ದಮ್ ಚಾ ವೆರಿ ಗುಡ್. ವಾಕಿಂಗ್ ಹೋಗ್ಬೇಕಾದ್ರೆ ಒಂದು ಹುಡುಗ ಇದ್ದ, ವಸಂತ ಪಡಸಲಿಗೆ ಅಂತ ಅವನ ಹೆಸರು. ಅವನೇನ್ ಮಾಡ್ದ, ನಾನು ಸ್ವಲ್ಪ ಹೋಗ್ಬೇಕಾಗಿದೆ, ಹೋಗ್ಬರ್ತೀನಿ ಇಲ್ಲೇ ಇರಿ ಅಂತ. ನಾವು ನಾಲ್ಕು ಜನ ಇದ್ದೆ. ಈಕೆ ಮುಂಚೆ ಅದು ಉಮಾಮಹೇಶ್ವರ ದೇವಸ್ಥಾನ ಇತ್ತು. ಉಮಾಮಹೇಶ್ವರ ದೇವಸ್ಥಾನ ಕಂಪೌಂಡ್ ಒಳಗೆ ಅದು ಮಾರುತಿ ದೇವಸ್ಥಾನ. ಏ ಇವತ್ತು ಶನಿವಾರ ಬನ್ರಿ ಎಲ್ಲರೂ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ. ಕಾಲೇಜ್ ಹುಡುಗರಲ್ಲ, ಇಲ್ಲ ನೀವೆಲ್ಲ ಹೋಗ್ರಿ ನಾ ಬರೋದಿಲ್ಲ ಅಂತ ಹೇಳಿದ್ದ. ನಾವು ಹೋಗಿ ದರ್ಶನ ತಗೊಂಡು ತೀರ್ಥವನ್ನು ಬಂದ್ವಿ. ಆಮೇಲೆ ಆ ದೇವಸ್ಥಾನ ಬಂದ್ಕೊಳ್ಳೆ ನೀವಿಲ್ಲೇ ಇರ್ರಿ ನಾನು ಹೋಗಿ ಬರ್ತೀನಿ ಅಂತ. ಅಲ್ಲ ಇವ ಅಲ್ಲಿದ್ದು ಮಾರುತಿ ಇಲ್ಲಿದ್ದು ಮಾರುತಿ, ನಾವಾದ್ರೆ ಕರೆದ್ರು ಬರಲಿಲ್ಲ, ಇವ ಕರೀಲಿಕ್ಕೆ ತಯಾರಿಲ್ಲ, ಇಲ್ಲೇ ಇರ್ರಿ ಅಂತ ಬೇರೆ ಹೇಳ್ಬಿಟ್ಟಾನೆ. ಯಾಕಪ್ಪ ಹಿಂಗ್ ಮಾಡ್ತಾನ? ಆವಾಗ ನಮಗೇನು ಹೊಳಿಲಿಲ್ಲ. ಮುಂದೆ 15-20 ವರ್ಷ ಕಳೆದ ನಂತರ ನಾನು ಗುರುಕುಲ ವಾಸ ಮಾಡಿದಾಗ, ಜೀವ ಈಶ್ವರ ಜಗತ್ತು ವಿಚಾರ ಮಾಡ್ತಾ ಇದ್ದಾಗ, ಈಶ್ವರ ಈಶ್ವರ ಭೇದ ಅಂದ್ರೆ ಏನು ಅಂತ ವಿಷಯ ಬಂದಾಗ ನನ್ನ ಅರಿವಿಗೆ ಮೂಡ್ತು ಹಳಿತು. ಏನಂತೇಳಿ ಅಂದ್ರೆ, ಇವನು ಹೋದದ್ದು ಒಂಟಿ ಒಂಟಿ ಮಾರುತಿಯ ದೇವಸ್ಥಾನ, ನಾನು ಹೋದದ್ದು ಉಮಾಮಹೇಶ್ವರ ದೇವಸ್ಥಾನ. ಹಾಗಾದ್ರೆ ಈಶ್ವರ ದೇವಸ್ಥಾನದ ಕಂಪೌಂಡ್ ನಲ್ಲಿಯ ಮಾರುತಿ ಮಾರುತಿ ಅಲ್ಲ, ಒಂಟಿ ಮಾರುತಿ ಒಂಟಿ ಮಾರುತಿ. ಇದೆ ಇದು ಈಶ್ವರ ಈಶ್ವರ ಭೇದ ಹೋದ್ರದ್ದು. ಒಬ್ಬನಂತಾನೆ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ. ಅದು ಹೇಳ್ಬೇಕಾದ್ರೆ ಹೆಂಗಂತಂದ್ರೆ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ರಾಮ ರಾಮ ಈ ಸೆಕೆಂಡರಿ. ಅದಕ್ಕೆ ಹೇಳ್ತಾರೆ ದಿ ಗಾಡ್ ಈಸ್ ಓನ್ಲಿ ಕೃಷ್ಣ, ರೆಸ್ಟ್ ಆಲ್ ದಿ ಗಾಡ್ಸ್ ಆರ್ ಡಮ್ಮಿ ಗಾಡ್ಸ್. ನಾವು ಅದಕ್ಕೂ ಅಂತೀವಿ ಹೌದು ಹೌದು ಹೌದು. ಎಷ್ಟು ಡೊನೇಷನ್ ಬೇಕು? 5 ಲಕ್ಷ ಹೊಟ್ಟವ್ರು, 7 ಲಕ್ಷ ಹೊತ್ತವ್ರು, ಊಟ ಹಾಕ್ತೀರ ಹಾಕ್ರಿ. ನಾಯಿ ಡೋಕ ಫಿರ್ಲೇ ಸಗಳ ಅಂತ. ವಿವೇಕ ಇಲ್ಲ, ಎಕ್ಸ್ಪೋಸರ್ ಇಲ್ಲ. ಹೀಗಾಗಿ ಜೀವ ಜೀವ ಭೇದ ಅದು ನಿಮಗೆ ಗೊತ್ತದ. ಜೀವ ಜೀವ ಭೇದ, ಆ ಜಾತಿ ಈ ಜಾತಿ ಕುಲ ಜಾತಿ ನೀ ಜಾತಿ ಉಳಿ ಜಾತಿ, ಇನ್ನ ಏನೇನು ಭೇದಗಳಿವೆ? ಪ್ರೊಫೆಷನಲ್ ಭೇದ, ಅವ್ರಿಗೆ ಯಾಕೆ ಕೂಡಿಸ್ತಾರೆ? ಏ ನಮ್ಮ ಸಾಹೇಬರು, ಅಯ್ಯೋ ಸಾಹೇಬರು ಇದ್ರೆ ನೀವು ಆಫೀಸ್ ತೆಗಿತಾರೋ ಇಲ್ಲಿ ಯಾಕೆ? ಏ ನಾ ಇದ್ದಂಗಿಲ್ಲ, ಅವ್ರು ಅಂಡ್ರೆ ಕೆಲಸ ಮಾಡೋ. ಪ್ರೊಫೆಷನಲ್ ಭೇದ, ರೋಗಿಗಳಲ್ಲಿ ಭೇದ, ರೋಗಿಗಳಲ್ಲಿ. ಸುಪೀರಿಯರ್ ಡಾಕ್ಟರು, ಮಿಡ್ಜಾಕರ್ ಡಾಕ್ಟರು, ಕೆಳ ತರಗತಿಯ ಡಾಕ್ಟರು, ಅಲ್ಲಿ ಭೇದ. ಇದು ಜೀವ ಜೀವ ಭೇದ, ಜಗತ್ ಜಗತ್ ಭೇದ. ಇದು ವಸ್ತುನೇ ಬೇರೆ, ಈ ವಸ್ತುನೇ ಬೇರೆ. ಇದು ಹೂವು ಅಂತಾರೆ, ಇದಕ್ಕೆ ಮೈಕ್ ಅಂತಾರೆ, ಇದು ಕನ್ನಡಕ ಅಂತಾರೆ, ಇವೆಲ್ಲ ಒಂದೇನಾ? ಭೇದವೇ ಇಲ್ಲ. ಈ ಯಾವುದೇ ಭೇದ ಇರಲಿ, ಈ ಭೇದ ಇರೋ ತನಕನು ದುಃಖ ಇರುತ್ತೆ. ಪರಿಹಾರ ಏನು? ಒಬ್ಬನೇ ಏನು ಎಲ್ಲವನ್ನು ಗ್ರೈಂಡ್ ಮಾಡಿಬಿಟ್ಟು ಮಾಸ್ಟರ್ ಗ್ರೈಂಡರ್ ಎಲ್ಲ ಸಾರಿ, ಯಾಕೆ ಗ್ರೈಂಡ್ ಮಾಡಿದ ಪುಡಿ ಅಲ್ಲೇ ಭೇದ ಅವಿವೇಕದಿಂದ ಆಗಿರೋದ್ರಿಂದ ಫಿಸಿಕಲಿ ನೀವು ಅದನ್ನು ಒಂದು ಮಾಡ್ಲಿಕ್ಕೆ ಆಗುದು. ಮಾಡಿ ನೀವು ಮಾಡಿ, ಇದು ಕೆಂಪು ಹೂವು, ಇದು ಕನ್ನಡಕ, ಎರಡು ಒಂದು ಮಾಡಿ. ಸದ್ಯನೇ ಇಲ್ಲ, ಇದು ಪುಡಿ ಪುಡಿ ಮಾಡಿ ಎಲ್ಲ ಪೇಸ್ಟ್ ಮಾಡಿಟ್ರು ಕೂಡ ಇನ್ನೊಂದು ಪೇಸ್ಟ್ ಅಂತಾರೆ. ನಾನಿಲ್ಲೇ ನಾನೆಂತ ಪೇಸ್ಟ್ ನೋಡಿ ನಮಸ್ಕಡೆ ನೋಡಿ ಸ್ವಲ್ಪ. ನನಗೆ ಮೊನ್ನೆ ಗೊತ್ತಾಯಿತು, ರಾಮದೇವ್ ಆ್ಯಡ್ನಲ್ಲಿ ಬಂದಿದ್ದ ದಂತಕಾಂತಿ, ಐದು ವೆರೈಟಿ ಇದೆ ದಂತಕಾಂತಿ ಪೇಸ್ಟ್ ಅಂತ ನೆನಪಾತ್ರ. ಐದು ವೆರೈಟಿ ದಂತಕಾಂತಿ ಮರಯ್ಯ, ಗಮ್ ಗಟ್ಟಿ ಮಾಡೋದೇ ಒಂದು ದಂತಕಾಂತಿ ಬೇರೆ, ಹಲ್ಲಾಗಿ ಜಮ್ ಸ್ಟಳಿಸ್ ಹಾಕೋದೇ ಒಂದು ದಂತಕಾಂತಿ ಬೇರೆ, ಹಲ್ಲ ಶೈನ್ ಮಾಡೋದೇ ಒಂದು ದಂತಕಾಂತಿ ಬೇರೆ. ಅದಕ್ಕೆ ಇದೆಲ್ಲ ಪುಡಿ ಪುಡಿ ಮಾಡಿ ಪೇಸ್ಟ್ ಮಾಡಿದ್ರು ಇನ್ನೊಂದು ಪೇಸ್ಟ್ ಅಂತ. ನಾ ಇಲ್ಲಿ ನಂತಗೋ ಎಷ್ಟು ದ್ವೈತಗಳು. ಮತ್ತು ಇವು ಎಲ್ಲಿವರೆಗೂ ಇರ್ತವೆ ಅಲ್ಲಿವರೆಗೂ ನಮಗೆ ನೋಡುತ್ತದೆ ಆಘಾತ. ಹೀಗಾಗಿ ದ್ವೈತ ವಿವೇಕ ಪ್ರಕರಣದ ಪ್ರಾರಂಭದಲ್ಲಿಯೇ ಈ ಮಾತನ್ನು ಸ್ಪಷ್ಟಪಡಿಸುತ್ತಾರೆ. ಏನು ಅಂದರೆ, ದ್ವೈತ ಜಿಜ್ಞಾಸವನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ ನೋಡ್ಬಿಡಿಸುತ್ತೆ. ಮೊದಲನೇ ಶ್ಲೋಕನಾಗುತ್ತದೆ, ಈಶ್ವರೇಣಾಪಿ ಜೀವೇನ ಸೃಷ್ಟಂ ದ್ವೈತಂ ವಿವಿಚ್ಯತೆ ವಿವೇಕೇ ಸತಿ ಜೀವೇನ ಹೇಯೋ ಬಂಧಸ್ಫುಟಿ ಭವೇ. ಈಶ್ವರೇಣಾಪಿ ಜೀವೇನ ಸೃಷ್ಟಂ ದ್ವೈತಂ ವಿವಿಚ್ಯತೆ ವಿವೇಕೇ ಸತಿ ಜೀವೇನ ಹೇಯೋ ಬಂಧಸ್ಫುಟಿ ಭವೇತ್. ಈಶ್ವರ, ಈಶ್ವರನ ಜಗತ್ತು, ಜೀವ ಜೀವನ ಜಗತ್ತು. ಈಶ್ವರ, ಈಶ್ವರನ ಸೂರ್ಯ, ಜೀವ ಜೀವನ ಸೂರ್ಯ. ಸ್ವಾಮಿ ಒಂದೇ ಸ್ವಾಮಿ ಸೂರ್ಯ ಇರುವುದು ಎರಡು. ಈಶ್ವರ ಸೂರ್ಯ ನೈಸರ್ಗಿಕವಾಗಿ ತನ್ನ ಕಾರ್ಯದಲ್ಲಿ ತನ್ನ ಕೆಲಸದಲ್ಲಿ ತಾನು ಮಾಡ್ತಾ ಇತ್ತು. ಜೀವನ ಸೂರ್ಯ ಏನು ಮಾಡ್ತಾನೆ, ಏನು ಬಿಸಿಲಪ್ಪ ಏನು ಬಿಸಿಲಪ್ಪ ಅಂತ ಸೂರ್ಯನಲ್ಲಿ ಹೆಚ್ಚು ಕಡಿಮೆ ಆಗಿದೆಯಾ, ಪ್ರಖರನಾದ ಸೂರ್ಯ ಹೇಗಿದ್ದ ಹಾಗೇ ಇದ್ದಾನೆ, ಆದರೆ ಯಾಕೋ ಭಾರೀ ಬಿಸಿಲಾಗಿದೆ. ಇದು ಯಾರ ಜಗತ್ತಿನ ಅರ್ಥ ಆಯ್ತು, ಜೀವನ ಸೂರ್ಯ. ಹೂ ಕೆಂಪು ಹೂ ಜೀವಂತ ಈಶ್ವರಂದು, ಜೀವಂತ ಈಶ್ವರಂದು ಈಶ್ವರಂದು. ಆದರೆ ಅಯ್ಯೋ ಈ ಕೆಂಪು ಹೂ ಕಂಡ್ರೆ ನನಗೆ ಭಾರಿ ಬೇಜಾರಾಗುತ್ತೆ. ಯಾಕೋ ಆ ದಿವಸ ಮಾರ್ಕೆಟ್ ತಂದು ಹೆಂಡತಿ ಮೇಲೆ ಇಟ್ಟೆ, ಡಮಕ್ ಅಂತ ಬಿದ್ದವಳು ಹೇಳದೇ ಇಲ್ಲ. ನೀವೇಳಿ ಈ ಹೂವಿಗೂ ಈ ಹೂವಿಗೂ ಯಾರ್ದು ಸಾವಿಗೂ ಏನು ಸಂಬಂಧ? ಇದು ಯಾರ ಜಗತ್ತು? ಈ ಹೂ ಕಂಡರೆ ಒಬ್ಬನಿಗೆ ದುಃಖ ಆಗ್ತದೆ, ಈ ಹೂ ಕಂಡರೆ ಒಬ್ಬನಿಗೆ ಈಶ್ವರ ಅಂತಾನೆ. ಆಹಾ ಎಷ್ಟು ಚಂದ ಮಾಡಿದೆಯಪ್ಪ, ಇದ್ರ ಬಣ್ಣ ನಿಂದು, ಇದ್ರ ವಾಸನೆ ನಿಂದು, ಇದ್ರ ಡಿಸೈನ್ ನಿಂದು, ಇದ್ರ ಅರಳುವಿಕೆ ನಿಂದು. ಆಹಾ ಈಶ್ವರ, ನಿನ್ನ ಅಭಿಮಾನ, ನಿನ್ನಲ್ಲಿರೋ ಅಭಿಮಾನವನ್ನು ಯಾರೇ ಇಟ್ಟಿರಲಿ ಅವ್ರಿಗೆ ಇದು ಸ್ಪಷ್ಟ ಗೊತ್ತಾಗ್ತದೆ, ಎಷ್ಟು ಸುಂದರವಾಗಿದೆ. ಇದೇ ಹೂವು ಅಯ್ಯ ಅಯ್ಯ ಅಯ್ಯ ಅಂತ ಅಳ್ತಾ ಇದ್ದಾನೆ, ಯಾಕೋ ಅಳತಿಯನ್ನು ಹಾಗಾದ್ರೆ ಎಷ್ಟು ಜಗತ್ತವ? ಒಂದು ಈಶ್ವರಂದು ನೋಡ್ರಿ, ಎಷ್ಟು ದೈತ್ಯ ಅಭ್ಯಾಸ ಮಾಡೋದು ಅಕ್ಕಿದ, ಅದಕ್ಕೆ 14 ವರ್ಷ ಬೇಕಿತ್ತು. ದೈತ್ಯ ಅಭ್ಯಾಸ ಮಾಡಲಿಕ್ಕೆ 14 ವರ್ಷ ಬೇಕು. ಯಾಕಂತಂದ್ರೆ ನಾರಾಯಣನ ಉಗುರು ಎಷ್ಟು ಉದ್ದದ, ಅವನ ಕೈಗಳು ಬೆರಳುಗಳು ಎಷ್ಟು ಉದ್ದವ, ಅವನು ಹೆಂಗಿದ್ದಾನೆ, ಅವನ ಬಣ್ಣ ಹೆಂಗದ, ನಾರಾಯಣನ ಬಣ್ಣ ಹೆಂಗದ, ಅವನ ಗದ ಎಷ್ಟು ಕದ, ಅವನ ಅರಮನೆಯೊಳಗೆ ಎಷ್ಟು ಕೋಣೆ ಅವ, ಅರಮನೆ ಅಷ್ಟು ಕೋಣೆಯೊಳಗೆ ಅವನು ಯಾವ ಕೋಣೆಯೊಳಗೆ ಇರ್ತಾನೆ, ಅದು ಭಾಗದಷ್ಟು ಆ ಕೋಟಿಗೆ, ಆ ಭಾಗದಲ್ಲಿ ಅದು ವೈಕುಂಠ ಏಕಾದಶಿ ತೆಗೆಯೋ ಭಾಗದ ಯಾವುದದು, ಇದಿಷ್ಟು ತಿಳ್ಕೊಬೇಕಂದ್ರೆ ಏನು ಸಾಮಾನ್ಯತೆನ್ರಿ, ಎಷ್ಟು ಹೇಳ್ಬೇಕು ನಿಮಗೆ, ಇಷ್ಟು ಸಂಗತಿಗಳು. ಆದ್ರೆ ಇಲ್ಲಿ ಬರ್ರಿ ನೀವು, ಇಲ್ಲಿ ಅದ್ವೈತ ಆಚಾರ ಹತ್ರ ಬರ್ರಿ, ಅವ್ರ ಹತ್ರ ಹೇಳಿ, ಆತ್ಮ ಅನಾತ್ಮ, ನಿನ್ನೆ ಯಾವುದು ಆತ್ಮ ಅನಾತ್ಮ, ಕಳೆದ ಕ್ಯಾಂಪ್ನಾಗ ಏನ್ ಹೇಳಿದ್ರು, ಎಲ್ಲ ಕ್ಯಾಂಪ್ನಲ್ಲಿಯೂ ಆತ್ಮ ಅನಾತ್ಮ. ಈ ಸ್ವಾಮಿಗೆ ಏನಂದ್ರೆ ಮೂರನೇದು ಗೊತ್ತದ, ಇಲ್ಲೇ ಇಲ್ಲ ನಮ್ಮ ಮೇಲ್ಕೋಟೆ ಬರ್ರಿ, ಮೂರು ಕಳಿಸ್ತೀವಿ ಅವರು, ಮೇಲ್ಕೋಟೆಯವ್ರು ಮೂರು ಕಲಿಸ್ತಾರಂತೆ, ಇವ್ರು ಎರಡೆರಡು ಕಲಿಸ್ತಾರಂತೆ, ಇವ್ರು ಒಂದ ಕಲಿಸ್ತಾರಂತೆ. ಇದು ಹಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಒಂದು ವೇಳೆ ವೇದಾಂತದ ಎಕ್ಸ್ಪೋಜರೇ ಇಲ್ಲ ಅಂತಂದ್ರೆ, ನಾವು ನಮ್ಮ ಸೆಟ್ ಆಫ್ ತಿಳುವಳಿಕೆಗಳೇನವನು, ನಾನು ಅಜ್ಞಾನ ಅಂತ ಈಗ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಇರತ್ತಂಗೆ ನಿಮ್ಮ ಬಾಯಿಂದ ನಾ ಹೇಳಿಸಿದ್ರು ಅದಕ್ಕೆ ನಾ ಹೇಳಿ ಏನು ಉಪಯೋಗ, ಏ ಸ್ವಾಮಿ ಬ್ರೈನ್ ವಾಶ್ ಮಾಡಿ ನಮ್ಮನ್ನೆಲ್ಲ ಅಜ್ಞಾನ ಅಜ್ಞಾನ ಅಜ್ಞಾನ ಅಂತ ನನ್ನ ಬಾಯಿಂದ ಹೇಳೋದು ಬೇಡ, ನಿಮ್ಮ ಬಾಯಿಂದ ಹೇಳಿಸ್ತೀನಿ ಆಮೇಲೆ ಅಲ್ಲಿ ಸಮಾಧಾನ ಇಟ್ಕೊಳ್ಳಿ. ಈ ಜಿಜ್ಞಾಸ ಎಲ್ಲಿವರೆಗೂ ನಮ್ಮಲ್ಲಿ ಆಗೋದಿಲ್ಲ, ಅಲ್ಲಿವರೆಗೂ ಅದು ಏನು ಸೆಟ್ ಆಫ್ ರಾಂಗ್ ಥಿಂಕಿಂಗ್ ಇದೆ, ತಪ್ಪು ತಿಳುವಳಿಕೆಗಳಿಗೆ ಹೋಗೋದಿಲ್ಲ. ಅದಕ್ಕೆ ಮೊದಲನೇ ಸ್ವಲ್ಪ ಹೇಳ್ತಾರೆ, ಈಶ್ವರೇನ ಜೀವೇನ, ಈಶ್ವರೇನ ಜೀವೇನ, ಯಾರು ಈಶ್ವರ, ಸೃಷ್ಟಿಕರ್ತ ಈಶ್ವರ. ಸೃಷ್ಟಿಕರ್ತ ಈಶ್ವರ ಯಾಕೆ, ಅವನು ಕಾರಣ ಉಪಾಧಿ, ಜಸ್ಟ್ ಲಿಸನ್, ಅವನು ಕಾರಣ ಉಪಾಧಿ. ಕಾರಣ ಉಪಾಧಿ ಅಂದ್ರೇನು, ಕಾರ್ಯ ಆಗಬೇಕು ಅಂದ್ರೆ ಅಲ್ಲಿ ಒಂದು ಕಾರಣ ಇರಲಿಕ್ಕೆ ಬೇಕು, ಅಂಗವಸ್ತ್ರ ಇದು ಕಾರ್ಯ. ಕಾರಣ ಏನು, ಕಾಟನ್ ನೇಕಾರ ವೀವರ್, ಕಾಟನ್ ಯಾರ್ ಹೌದಾ, ಇಲ್ಲೂ ಮಡಿಕೆ ಇದೆ, ಕಾರ್ಯ. ಕಾರಣ ಏನು, ಕುಂಭ. ಜಗತ್ತೇನು, ಸೂರ್ಯ ನದ ನಕ್ಷತ್ರ ಗ್ರಹಗಳು ಆಕಾಶ ನೀರು ವಾಟ್ ಎವರ್ ಏನಿದು ಕಾರ್ಯ. ಈಗ ನಾನು ಉಂಟು ಮಾಡಿಲ್ಲ, ನಾ ಬರೋಕೆ ಮುಂಚೆನೇ ಇತ್ತು, ಅದಕ್ಕೆ ಮುಂಚೆನೇ ಇತ್ತು, ಅದಕ್ಕೆ ಮುಂಚೆನೇ ಇತ್ತು, ಅನಾದಿ ಕಾಲದಿಂದಲೂ ಇದೆ ಸೂರ್ಯನು, ಅನಾದಿ ಕಾಲದಿಂದ. ಈಗ ನೋಡಿ ಸುಂದರವಾಗಿದೆ, ಈ ಕಾರ್ಯಕ್ಕೊಂದು ಕಾರಣ ಇರಲಿಕ್ಕೆ ಬೇಕಲ್ಲ, ಏನು ಕಾರಣ, ಗೆಳೆ ದೇವರು ಪರಮಾತ್ಮ ಅಂತ ಹೇಳಿದ್ರೆ ಹೊಸದ ಕ್ಯಾಂಪ್ ಬಂದವರು ಏನ್ ಗ್ಯಾರಂಟಿ ದೇವರಿದ್ದಾನಂತ್ರಿ, ಹಾಗೆ ಹೇಳೋದು ಬೇಡ, ಸ್ಟೆಪ್ ಬೈ ಸ್ಟೆಪ್ ಅವ್ರ ಬಾಯಿಂದ ಹೇಳಿಬಿಟ್ಲಪ್ಪ ಅನ್ಕೊಳ್ಳಿ. ಏನು, ಒಂದು ವಸ್ತು ತಯಾರಾಗಬೇಕಾದ್ರೆ ತಯಾರು ಮಾಡೋ ಬುದ್ಧಿ ಇರಬೇಕು, ಒಂದು ವಸ್ತು ಸಿದ್ಧಪಡಿಸ್ಬೇಕಾದ್ರೆ ಸಿದ್ಧಪಡಿಸುವಂತಹ ಶಕ್ತಿ ಇರಬೇಕು, ಅದು ಅಲ್ಪ ವಸ್ತು ಅಂತಂದ್ರೆ ಅಲ್ಪ ಬುದ್ಧಿ ಅಲ್ಪ ಶಕ್ತಿ ಅಷ್ಟೇ ತಾನೇ. ಘಟಕರ್ತ, ಘಟಜ್ಞ, ಘಟಶಕ್ತಿಮಾನ್, ಹೌದಾ? ಇದಕ್ಕೇನಂತಾರೆ ಪಟ ಅಂತ ಸಂಸ್ಕೃತ. ಪಟಕರ್ತ, ಪಟಜ್ಞ, ಪಟಶಕ್ತಿ, ಕರೆಕ್ಟ. ಸರ್ವಂ ಕರ್ತ, ಸರ್ವಜ್ಞ, ಸರ್ವಶಕ್ತಿ. ಹೋಗ್ಯಾ ಉಸಿಕು ಹಾಮ ಈಶ್ವರ್ ಕರಿತೆ, ನೀ ಏನ್ ಕರಿತು ನೀ ಕರಿ. ಹೀಗಾಗಿ ಈಶ್ವರನು ಕಾರಣ. ಏನಕ್ಕೆ ಕಾರಣ? ಜಗತ್ತಿಗೆ ಕಾರಣ. ಏನು ಅವನ ಶಕ್ತಿ? ಸರ್ವಂ ಕರ್ತ, ಸರ್ವಶಕ್ತ. ಏನು ಅವನ ತಿಳುವಳಿಕೆ? ಸರ್ವಜ್ಞ. ಪಟಕರ್ತ ಓನ್ಲಿ ಪಟಜ್ಞ, ಘಟಕರ್ತ ಓನ್ಲಿ ಘಟಜ್ಞ, ವಾಚಕರ್ತ ಓನ್ಲಿ ವಾಚಜ್ಞ, ಆಭರಣಕರ್ತ ಆಭರಣಜ್ಞ, ಮೊಬೈಲ್ ಕರ್ತ ಮೊಬೈಲ್ ಜ್ಞ. ಸರ್ವಂ ಅಲ್ಲ. ಶರ್ಟ್ ಕರ್ತ ಶರ್ಟ್ ಜ್ಞ. ಇದೊಂಥರ ಸಂಸ್ಕೃತ ನೀವು ಕಲಿಬೇಕಿದ್ರೆ ಕೊನೆ ಒಂದೇ ಓಡಿದ್ನ ಸಂಸ್ಕೃತಿಗೆ ಹೋಗ್ತೀವಿ. ಅವರೆಲ್ಲ ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ರು, ನಾವು ಈ ಸಣ್ಣ ಕಾರ್ಯ ಮಾಡೋಣ. ಸರ್ವಜ್ಞ ಯಾಕಿದೆ? ಸರ್ವಂ ಕರ್ತ, ಈಶ್ವರ ಜಗತ್ ಕಾರಣ, ಹೌದಲ್ಲ? ಆಮೇಲೆ ಈ ಜೀವ ಯಾರಿವ? ಅವನು ಜಗತ್ ಕಾರ್ಯ ಕಾರಣ. ಇವನು ಜೀವ, ಜೀವ ಕಾರ್ಯ ಕಾರಣ. ಎಲ್ಲವನ್ನು ಆನಂದಿಸೋದು, ದುಃಖಿಸೋದು, ಸುಖಿಸೋದು ಎಲ್ಲವನ್ನು ಮಾಡೋದು ಯಾರು? ಹೂ ಹೂವನ್ನು ಆನಂದಿಸುವುದಿಲ್ಲ, ನೀರು ನೀರನ್ನು ಆನಂದಿಸುವುದಿಲ್ಲ. ನೀರಿಗೆ ನೀರ ಮೇಲೆ ದ್ವೇಷ ಇಲ್ಲ, ನೀರ ಮೇಲೆ ಡೆಫಿನೆಟ್ಲಿ ನಮಗೆ ದ್ವೇಷ ಇದೆ. ಅದಕ್ಕೆ ಚೆಲ್ಲಾಡ್ತೀವಿ ನೀರು, ಯಾಕೆ ದ್ವೇಷ? ಹೌದಾ? ಬಕೆಟ್ ಬಕೆಟ್ ಚೆಲ್ಲ ಬಿಡೋದು. ಆನೆಸ್ಟ್ಲಿ ಐ ಟೆಲ್ ಯು, ನಾವು ಈ ಪ್ರಕಾರವಾದ ನಡವಳಿಕೆಯನ್ನು ಇದೇ ರೀತಿ ಮುಂದುವರಿಸಿದರೆ ಇನ್ನು 20 ವರ್ಷಕ್ಕೆ ನಮಗೆ ಎಲ್ಲ ಲಿಮಿಟೆಡ್ ನೀರು. ಹಂಡ್ರೆಡ್ ಎಮ್ ಎಲ್ ಹಲ್ಲು ಉಚ್ಕೊಳ್ಳಿಕ್ಕೆ, ಮುಖ ಒರೆಸ್ಕೊಳ್ಳಿಕ್ಕೆ 50 ml, ಸ್ನಾನ ಬಟ್ಟೆ ಎಲ್ಲ ಒಗಿಲಿಕ್ಕೆ 1 ಬಕೆಟ್, ಒಂದು ಮನೆಗೆ 5 ಬಕೆಟ್ ನೀರು. ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ಭಯಾನಕವಾದಂಥ ಪರಿಸ್ಥಿತಿ, ಮುಂಚೆ ಎಚ್ಚರಗೊಳ್ಳಿ. ಈ ಜೀವ ಇವನು ಕಾರ್ಯ. ಯಾಕೆ ನೋಡಿ ನೀವೇ, ಹೂವು ಹೂವನ್ನು ಆನಂದಿಸೋದಿಲ್ಲ, ಹಾಗಾದ್ರೆ ಹೂವನ್ನು ಆನಂದಿಸೋ ಯಾರೋ ಜೀವ. ಇವನು ಕಾರ್ಯ, ಆದರೆ ಇವನು ಎಂಥ ಕಾರ್ಯ? ಇವನು ಎಂಥ ಕಾರ್ಯ? ಜೀವ. ಈ ಕಾರ್ಯ ಜೀವ, ಅವನು ಕಾರಣ ಬ್ರಹ್ಮ. ಹೀಗಾಗಿ ಇವನ ಸೃಷ್ಟಿ ಮತ್ತು ಅವನ ಸೃಷ್ಟಿ, ಎರಡು ಥರದ ಸೃಷ್ಟಿ. ಸೊ ಅವರು ಮುಂದುವರಿಸಿ ಹೇಳ್ತಾರೆ, ವಿವೇಕೇ ಸತಿ ಜೀವೇನ ಹೇಯ. ಈ ಜೀವ ಏನಾದರೂ ಸ್ವಲ್ಪ ವಿಚಾರವಂತನಾದರೆ ಅವಾಗ ಅವನಿಗೆ ಗೊತ್ತಾಗ್ತದೆ, ಹಹ ನನಗೆ ಇದರಿಂದ ನೋವಿದೆ, ನನಗೆ ಇದರಿಂದ ಆಘಾತ ಇದೆ, ನನಗೆ ಇದರಿಂದ ನಾನಾ ಪ್ರಕಾರವಾದ ಹಿಂಸೆ ಇದೆ. ಇದರಿಂದ ಅಂದರೆ ಯಾವುದರಿಂದ? ದ್ವೈತದಿಂದ. ಈ ಪ್ರಕಾರವಾದ ದ್ವೈತದಿಂದ ನನಗೆ ನೋವಿದೆ, ಹಿಂಸೆ ಇದೆ ಅನ್ನುವ ಭಾವ ವಿವೇಕೇ ಸತಿ, ಅವನಿಗೆ ಒಂದೊಳಗೆ ಈ ವಿವೇಕ ಹೊಳೆದದ್ದೇ ಆದರೆ ಹೇಯ, ಇದರಿಂದ ನಾನು ಬಿಡುಗಡೆಯನ್ನು ಹೊಂದಬೇಕು. ಈ ಯಾವುದರಿಂದ ಹೇಯ ಬಿಡುಗಡೆಯನ್ನು ಹೊಂದಬೇಕು ಅಂತ ಅಂದ್ಕೊಂಡಿದ್ದಾನೋ ಅದು ಯಾಕೆ ಬಿಡುಗಡೆ ಅಂತಂದ್ರೆ ಅದು ಬಂಧ. ಅದು ಏನ್ ಮಾಡ್ತದೆ? ಹೌದಲ್ಲ ನೋಡಿ, ಯಾವ್ಯಾವುದನ್ನ ಎಷ್ಟೆಷ್ಟು ಚಂದ ಮಾಡಿ ಬೆಳೆಸಿರ್ತೀವಿ, ಅಯ್ಯೋ ನನ್ನ ಮಗನೇ, ಅಯ್ಯೋ ನನ್ನ ಮಗನೇ, ಅಯ್ಯೋ ನನ್ನ ಮಗನೇ, ಪುಟ್ಟ ಪುಟ್ಟ, ಅಯ್ಯಯ್ಯೋ ಬರೋ ಬರೋ ಬರೋ, ಅವನೇ ಯಾವಾಗ ನಾಳೆ ಬೀಗಿಲ್ ಕೈ ಕೇಳಲಿಕ್ಕೆ ಶುರು ಮಾಡ್ತಾನೆ. ಅವನೇ ದಿಸೇ ಬರೋ, ಇವರು ಏನಪ್ಪ ಹಿಂಗ್ ಮಾಡ್ತೀಯ ನೀನು, ನಾವು ಹಂಗ ಅನ್ಕೊಂಡು ಬೆಳೆಸಿದ್ವಿ, ಹಿಂಗ ಅನ್ಕೊಂಡು ಬೆಳೆಸಿದ್ವಿ, ಈಗ ವಾಪಸ್ ನೀನೇ ಎಲ್ಲ ಕಸ್ಕೋತಾ ಇದ್ದೀವ, ಹಿಂಗ ಯಾಕೆ ಮಾಡ್ತೀಯ, ಹಂಗೆ ಇರೋದು, ನಿಮ್ ಕಾಲ ಮುಗಿತು, ಈಗ ನಮ್ ಕಾಲ ಶುರು. ಈಗ ಹೇಳ್ರಿ, ದ್ವೈತ ಸುಖವ ದುಃಖವ? ಬಂಧ ಲಿಮಿಟ್ಸ್ ಮೈ ಫ್ರೀಡಮ್, ಕಟ್ಟಿ ಹಾಕ್ತದೆ. ಹೇಯ ಅದ್ರನ್ನ ಅದನ್ನ ಬೇಡ ತೆಗೆದಾಕೋದು. ಹೆಂಗ್ರೆ ತೆಗೆದಾಕೋದು? ಒಬ್ಬರು ದೂರ ತಗೊಂಡು ಹೋಗ್ಬಿಡ್ರಿ ಅವನಿಗೆ, ಯಾರು ಮಗನಿಗೆ ನೋವು ಕೊಟ್ಟವನು ಬಾರಿ ತಗೊಂಡೋಗ್ಬಿಡ್ರಿ ದೂರಿಗೆ. ಓಕೆ, ಇನ್ನು ನೀವು ಅವನು ದರ್ಶನ ಇಲ್ಲ, ಆಮೇಲೆ ಫೋನ್ ಮಾಡೋದು, ಏನಪ್ಪ ಎಲ್ಲಿದ್ದೀಯಾ, ಚೆನ್ನಾಗಿದ್ದೀಯಾ, ನೀನೇ ಅಂತ ದೂರ ತಗೊಂಡೋಗು ಅಂತೇಳಿ. ಅಲ್ಲ ಅದು ಹಂಗೆ, ಅದು ಅಳೋದು ದುಃಖನ ಸುಖನ. ಹೇಳ್ರಿ, ಅಳೋದು ದುಃಖನ ಸುಖನ? ಸಂದರ್ಭಾನುಸಾರ. ಓಕೆ, ನಾರ್ಮಲ್ ನೋಡಿ, ದುಃಖ ದುಃಖನೇ, ಅಳೋದು ದುಃಖ. ಆದ್ರೆ ಅಳುವಾಗ ಕೂಡ ಆನಂದಿಸೋರು ನೋಡಿರಿ ನೀವು, ಅದಲ್ಲ ಅಳುವುದು, ದುಃಖಿಸೋದು. ಆ ದುಃಖಿಸೋದೇ ಒಂದು ಆನಂದ. ಇಲ್ಲಿ ಅದ ತೋರಿಸ್ತೀನಿ ನೋಡ್ರಿ, ಇದು ಭಾರಿ ವಿಶೇಷ ಎಕ್ಸಾಂಪಲ್ ಇದು. ಇದು ನಿಮ್ಗೆ ಯಾರ ಅನುಭವಕ್ಕೂ ಬಂದಿಲ್ಲ, ನಮ್ಮ ಅನುಭವಕ್ಕೆ ಬಂದಿದೆ. ನಮ್ಮ ತಂಗಿಗೆ ಮದುವೆ ಮಾಡಿಕೊಟ್ಟಿದ್ರು, ನಾನು ಬಹಳ ವರ್ಷ ಹಿಂದಿನ ಕತೆ, 50 ವರ್ಷ ಹಿಂದಿನ ಕತೆ. ಒಂದ್ಸಲ ಭೇಟಿ ಆಗ್ಲಿಕ್ಕೆ ಅಂತ ಹೋಗಿದ್ದೆ ಕೋಲಾರ್ ಗೋಲ್ಡ್ ಫೀಲ್ಡ್ KGF-ನಾಗಿದ್ದು. ಹೋದಾಗ ಬಾಗಿಲು ಹಾಕಿತ್ತು, ನಾನು ಹಿಂಗೆ ನನ್ನ ಅಡ್ರೆಸ್ ಎಲ್ಲೋ ಹೋಗಿ ಮಾಡಿ ಹೆಂಗೂ ಮಾಡಿ ಅಡ್ರೆಸ್ ತೊಗೊಂಡಿದ್ದೆ, ಯಾಕೆ ಮನೆ ಬಿಟ್ಟ ಮೇಲೆ ಸಂಬಂಧನೇ ಇದ್ದಿದ್ದಿಲ್ಲ. ಆಗ ಹೋಗಿ ನೋಡೋಣ ಅಂತ ಎಷ್ಟಂತ ಕಾಯ್ತಾ ನಿಂತ್ಕೊಂಡೆ. ಅವರು ಬಾಗಿಲ ತೆಗಿಲಿಲ್ಲ, ಯಾರು ಹೊರಗೊಂಡಿಲ್ಲ, ಯಾರು ಒಳಗೊಂಡಿಲ್ಲ, ಇನ್ನು ಇಲ್ಲಿ ತೊಗೊಂಡ್ರೆ ನಮ್ಮ ಭಿಕ್ಷುಕ ಅಂತ ಯಾರ ಬಂದು ಹಾಗಾದ್ರೆ ಬಾಗಿಲು ತಟ್ಟೋಣ ಅಂತ ಅಲ್ಲಿಗೆ ಹೋದೆ. ಹೋದ್ಮೇಲೆ ಯಾವುದೋ ಸಾಧು ಬಾಗಿಲು ಯಾರ್ದೋ ಮನೆ ತಟ್ಟತಾ ಅಂತ, ಮತ್ತೆ ಅದಕ್ಕೂ ಒಂದು ಅಪವಾದ ಮಗು ಏನು ಮಾಡೋದಪ್ಪ ಅಂತೇಳಿ ಕಾಯ್ತಾ ನಿಂತ್ಕೊಂಡೆ. ಕಾಯ್ತಾ ನಿಂತರೆ ಏನು ಕಳ್ತನ ಮಾಡಿ ಬಂದಾನ ಅಂತ ಹೇಳ್ತಾನೆ, ಅದು ಕಷ್ಟ. ಏನು ಅಷ್ಟೊತ್ತಿಗೆ ಬಾಗಿಲು ತೆಗಿತ ತಗೊಳ್ಳಿ, ಹೇ ಯಾವಾಗ ಬಂದ್ರಿ ಅಂತ ಒಳಗೆ ಕರ್ಕೊಂಡು ಹೋದೆ. ಆವಾಗ ಒಳಗಡೆ ಅಳ್ತಿತ್ತು, ನಮ್ಮ ತಂಗಿ ಅಳ್ತಾ ಇದ್ವಿ, ಜೋರಾಗಿ ಅಳ್ತಾ ಇದ್ವಿ. ನಾ ಹೊರಗೆ ಕಾಯ್ಕೋತ ನಿಂತ್ಕೊಂಡಾಗ ಒಳಗೆ ಹೋಗ್ಕೊಳ್ಳೇ ಅವ್ರ ಯಜಮಾನ್ರನ್ನ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬರ್ತೀನಿ, ಬೇಗ ಬರ್ತೀನಿ ಅಂತೇಳಿ ಹೋದ್ರು. ಆಮೇಲೆ ಈಗ ಯಾಕೆ ಅಳ್ತಾ ಇದ್ದಿ ಅಂತೇಳಿ, ಇಲ್ಲಲ್ಲ ನಾ ಏನು ಅತ್ತಿಲ್ಲಲ್ಲ, ನನ್ನ ಕಿವಿನೇ ಕೆಟ್ಟರಾಯ್ತು, ಇಲ್ಲ ನಾ ಏನು ಅತ್ತಿಲ್ಲ ಅಲ್ಲ. ಅದರೊಳಗೆ ಏನದು ಹೇಳು, ಏನು ಯಾಕೆ ಅಯ್ಯೋ ಅದೆಲ್ಲ ಇರುವುದೇ, ನಾನು ಅತ್ತಂಗೆ ಮಾಡ್ಬೇಕು, ಅವ್ರು ಸಮಾಧಾನ ಮಾಡ್ಬೇಕು, ಅದರೊಳಗಿರೋ ಆನಂದ ನಿಮಗೇನು ಗೊತ್ತಿಲ್ಲ. ದುಃಖದ ಈ ಸಂಸಾರಿಗಳು ದುಃಖದಲ್ಲಿಯೂ ಆನಂದ ಕಾಣ್ತಾರೋ ಮಹಾರಾರೇ. ತಾತ್ಪರ್ಯ ಏನು ಅಂತಂದ್ರೆ, ಹೇಯ ಇವಷ್ಟು ಬಂಧನವನ್ನು, ಯಾವ್ಯಾವ ಬಂಧನವನ್ನು ಉಂಟು ಮಾಡ್ತಾವೋ ಅವುಗಳಿಂದ ನಮಗೆ ಬಿಡುಗಡೆ ಆಗ್ತದೆ. ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಯಾವ್ಯಾವ ಬಂಧನಗಳನ್ನು ಉಂಟು ಮಾಡ್ತವೆ. ಬಂಧನವನ್ನು ಉಂಟು ಮಾಡುವ ಶಕ್ತಿ ಯಾವಕ್ಕಿವೆ? ಯಾವುದಕ್ಕೂ ಇಲ್ಲ. ಈಗ ನಾನು ಹೇಳ್ಕೊಂಡಿದ್ದೇನೆ, ಈ ಕನ್ನಡಕವು ನನ್ನನ್ನು ಬಂಧಿಸಿದೆಯೋ, ನಾನು ಕನ್ನಡಕ ಬಂಧಿಸೋ. ಬಿಡವತ್ತು ಬಿಡಿಸ್ರೋ ಈ ಕನ್ನಡಕ, ಬಿಡಿಸ್ರೋ ನನಗೆ, ನನಗೆ ಸಾಕಾಗಿ ಹೋಗಿದ್ದಪ್ಪ ಇದು, ಎಷ್ಟು ಕೈ ನೋವಾಗಿದೆ, ಬಿಡಿಸ್ರೋ ಬಿಡಿಸ್ರೋ. ಯಾರು ಬಿಡಿಸ್ತಾರೆ ಇದನ್ನ? ಅವಿವೇಕದೆ. ಯಾವುದೇ ಬಂಧನ ಇರಲಿ, ನಮ್ಗೇನು ಬಂಧನ ಅಂತ ಹೇಳ್ತೀವಿ, ಈ ಬಂಧನಕ್ಕೆ ಮೂಲ ಕಾರಣ ಅವಿವೇಕ. ಅವಿವೇಕಕ್ಕೆ ಇನ್ನೂ ಪರ್ಯಾಯ ಶಬ್ದ ಹೇಳ್ರಿ ಸ್ವಲ್ಪ. ಅವಿವೇಕಕ್ಕೆ ಪರ್ಯಾಯ ಶಬ್ದ ನಾ ಹೇಳಿಲ್ಲ, ನಿಮ್ಮ ಬಾಯಿಂದ ಬಂದ. ಅಜ್ಞಾನವು ನಮ್ಮ ಎಲ್ಲ ನೋವಿಗೆ ಕಾರಣ. ಹೆಂಡತಿ, ಗಂಡ, ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು, ಬಳಗ, ದರಿದ್ರತ, ಶ್ರೀಮಂತಿಕೆ, ಇವು ಯಾವೂ ನಮ್ಮ ನೋವಿಗೆ ಕಾರಣ ಅಲ್ಲ, ಅಜ್ಞಾನವು ನಮ್ಮ ನೋವಿಗೆ ಕಾರಣ. ಆದ್ದರಿಂದ ಅಜ್ಞಾನವನ್ನ ನಾವು ತೊಂದರೆ ಹಾಕಬೇಕು ಅನ್ನೋದು ಈ ಒಂದನೇ ಶ್ಲೋಕದ ಈ ತಾತ್ಪರ್ಯದ ಪ್ರವಚನ ಮತ್ತು ಪೀಠಿಕೆ ಪ್ರವಚನ ಸಹಿತವಾಗಿ ಇವತ್ತಿನ ಕ್ಲಾಸ್ ಮುಗಿಸ್ತೇವೆ. ಶಾಂತಿ ಶಾಂತಿ ಶಾಂತಿ.